ಮತ್ತು ನನ್ನನ್ನು ಸಂದೇಶವಾಹಕರಲ್ಲಿ ಸೇರಿಸಿಕೊಂಡನು. وتلك نعمة تمنها علي أن عبدت بني إسرائيل. ಇನ್ನು ನೀನು ನನ್ನ ಮೇಲೆ ಉಪಕಾರ ಭಾರವನ್ನಿರಿಸುತ್ತಿರುವ ವಿಷಯ, ಅದರ ವಾಸ್ತವಿಕತೆ ಏನೆಂದರೆ ನೀನು ಬನಿ ಇಸ್ರಾಯೀಲರನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದೆ ಎಂದು ಉತ್ತರಿಸಿದರು. قال فرعون وما رب العالمين. ಆಗ ಫಿರ್ಔನನು ಈ ಸರ್ವಲೋಕಗಳ ಪ್ರಭು ಎಂದರೇನು ಎಂದು ಕೇಳಿದನು. قال رب السماوات والأرض وما بينهما إن كنتم موقنين. ಆಗ ಮೂಸ ಭೂಮಿ ಆಕಾಶಗಳ ಪ್ರಭು ಮತ್ತು ಭೂಮಿ ಆಕಾಶಗಳ ನಡುವೆ ಇರುವ ಸಕಲ ವಸ್ತುಗಳ ಪ್ರಭು, ನೀವು ದೃಢ ವಿಶ್ವಾಸವಿರಿಸುವವರಾಗಿದ್ದರೆ ಎಂದು ಹೇಳಿದರು. قال لمن حوله ألا تستمعون. ಫಿರ್ಔನನು ತನ್ನ ಸುತ್ತಮುತ್ತಲಿದ್ದ ಜನರೊಡನೆ ಕೇಳಿದಿರಾ ಎಂದನು. قال ربكم ورب آبائكم الأولين. ಆಗ ಮೂಸ ನಿಮ್ಮ ಪ್ರಭುವು ಗತಿಸಿ ಹೋಗಿರುವ ನಿಮ್ಮ ಪೂರ್ವಿಕರ ಪ್ರಭುವು ಎಂದರು. قال إن رسولكم الذي أرسل إليكم لمجنون. ಫಿರ್ಔನನು ನೆರೆದಿದ್ದ ಜನರೊಡನೆ ನಿಮ್ಮ ಕಡೆಗೆ ರವಾನಿಸಲ್ಪಟ್ಟಿರುವ ಈ ರಸೂಲರು ಸಂಪೂರ್ಣ ಹುಚ್ಚರಾಗಿರುವಂತೆ ತೋರುತ್ತದೆ ಎಂದನು. قال رب المشرق والمغرب وما بينهما إن كنتم تعقلون. ಆಗ ಮೂಸ ಪೂರ್ವ ಪಶ್ಚಿಮ ಮತ್ತು ಅವೆರಡರ ನಡುವೆ ಇರುವ ಎಲ್ಲವುಗಳ ಪ್ರಭು, ನೀವು ಒಂದಿಷ್ಟು ಬುದ್ಧಿಯುಳ್ಳವರಾಗಿದ್ದರೆ ಎಂದರು. قال لئن اتخذت إلها غيري لأجعلنك من المسجونين. ಆಗ ಫಿರ್ಔನನು ನೀನು ನನ್ನ ಹೊರತು ಇತರ ಯಾರನ್ನಾದರೂ ಆರಾಧ್ಯನಾಗಿ ಒಪ್ಪಿಕೊಂಡರೆ ನಿನ್ನನ್ನು ಸೆರೆಮನೆಗಳಲ್ಲಿ ಕೊಳೆಯುತ್ತಿರುವವರೊಂದಿಗೆ ಸೇರಿಸಿ ಬಿಡುವೆನು ಎಂದು ಹೇಳಿದನು. قال أولو جئتك بشيء مبين. ಆಗ ಮೂಸಾರು ನಾನು ನಿನ್ನ ಮುಂದೆ ಒಂದು ಸುಸ್ಪಷ್ಟ ವಸ್ತುವನ್ನು ತಂದರು ಎಂದು ಕೇಳಿದರು. قال فأتي به إن كنت من الصادقين. ಆಗ ಫಿರ್ಔನನು ಸರಿ ನೀನು ಸತ್ಯವಾದಿಯಾಗಿದ್ದರೆ ಅದನ್ನು ಮುಂದೆತ್ತ ಎಂದನು. فألقى عصاه فإذا هي ثعبان مبين. ಅವನ ಬಾಯಿಯಿಂದ ಈ ಮಾತು ಹೊರಬಿದ್ದೊಡನೆ ಮೂಸ ತಮ್ಮ ಲಾಠಿಯನ್ನು ಎಸೆದರು ಮತ್ತು ಅದು ಹಠಾತ್ತನೆ ಒಂದು ಪ್ರತ್ಯಕ್ಷ ಹೆಬ್ಬಾವಾಗಿತ್ತು. ತರುವಾಯ ಅವರು ತಮ್ಮ ಹಸ್ತವನ್ನು ಬಗಲಿನಿಂದ ಹೊರಕ್ಕೆಳೆದರು ಮತ್ತು ಅದು ಪ್ರೇಕ್ಷಕರ ಮುಂದೆ ಪ್ರಜ್ವಲಿಸುತ್ತಿತ್ತು. ಫಿರ್ಔನನು ತನ್ನ ಸುತ್ತಮುತ್ತಲಿದ್ದ ಸರದಾರರೊಡನೆ ಈತನು ಖಂಡಿತವಾಗಿಯೂ ಒಬ್ಬ ನುರಿತ ಜಾದುಗಾರ. ಯುರೀದು ಅನ್ ಯುಖ್ರಿಜಕುಂ ಮಿನ್ ಅರ್ಧಿಕುಂ ಬಿಸಿಹ್ರಿಹಿ ಫಮಾದಾ ತಅ್ಮುರೂನ್. ತನ್ನ ಜಾದುವಿನ ಬಲದಿಂದ ನಿಮ್ಮನ್ನು ನಿಮ್ಮ ದೇಶದಿಂದ ಹೊರಕಟ್ಟ ಬಯಸುತ್ತಾನೆ, ಈಗ ನಿಮ್ಮದೇನು ಅಪ್ಪಣೆ ಎಂದನು. ಕಾಲೂ ಅರ್ಜಿಹ್ ವಅಖಾಹು ವದಅತ್ ಫಿಲ್ ಮದಾಯಿ ಹಾಶಿರೀನ್. ಆಗ ಅವರು ಇವನನ್ನು ಇವನ ಸಹೋದರನನ್ನು ತಡೆದಿರಿಸಿಕೊಳ್ಳಿರಿ ಮತ್ತು ಸಕಲ ನುರಿತ ಜಾದುಗಾರರನ್ನು ತಮ್ಮ ಬಳಿಗೆ ಕರೆತರಲಿಕ್ಕಾಗಿ ನಗರಗಳಿಗೆ ಹರಿಕಾರರನ್ನು ಕಳುಹಿಸಿ ಬಿಡಿರಿ ಎಂದರು. ಆ ಪ್ರಕಾರ ಒಂದು ದಿನ ನಿಶ್ಚಿತ ಸಮಯದಲ್ಲಿ ಜಾದುಗಾರರು ಒಟ್ಟುಗೂಡಿಸಲ್ಪಟ್ಟರು. ಮತ್ತು ಜನರೊಡನೆ ನೀವು ಸಮ್ಮೇಳನಕ್ಕೆ ಬರುತ್ತೀರಾ? ಜಾದುಗಾರರು ವಿಜಯಿಗಳಾದರೆ ನಾವು ಅವರ ಧರ್ಮದಲ್ಲೇ ಉಳಿಯಬಹುದು ಎನ್ನಲಾಯಿತು. ಜಾದುಗಾರರು ರಂಗಕ್ಕಿಳಿದು ಬಂದಾಗ ಅವರು ಫಿರ್ಔನೊಡನೆ ನಾವು ವಿಜಯಿಗಳಾದರೆ ನಮಗೆ ಬಹುಮಾನ ಸಿಗಬಹುದಲ್ಲವೇ ಎಂದು ಕೇಳಿದರು. ಆಲ ನಅಂ ವ ಇನ್ನಕುಂ ಇದಲ್ ಲಮಿನಲ್ ಮುಕರ್ರಬೀನ್. ಅದಕ್ಕೆ ಅವನು ಹೌದು ಆಗಂತೂ ನೀವು ಆಪ್ತರಲ್ಲಿ ಸೇರಿ ಬಿಡುವಿರಿ ಎಂದನು. ಆಲ ಲಹುಂ ಮೂಸಾ ಅಲ್ಕೂ ಮಾ ಅಂತುಂ ಮುಲ್ಕೂನ್. ಆಗ ಮೂಸಾ

ನಿಶ್ಚಯವಾಗಿಯೂ ನೀವು ಈ ಕುರ್ಆನನ್ನು ಓರ್ವ ಧೀಮಂತನೂ ಸರ್ವಜ್ಞನೂ ಆಗಿರುವವನ ಕಡೆಯಿಂದ ಪಡೆಯುತ್ತಿರುವಿರಿ. ಇದ್ ಕಾಲ ಮೂಸಾ ಲಿ ಅಹ್ಲಿಹಿ ಇನ್ನಿ ಆನಸ್ತು ನಾರನ್ ಸಆತೀಕುಂ ಮಿನ್ಹಾ ಬಿಖಬರಿನ್ ಔ ಆತೀಕುಂ ಬಿಶಿಹಾಬಿನ್ ಕಬಸಿನ್ ಲಅಲ್ಲಕುಂ ತಸ್ಸಲೂನ್. ಮೂಸಾರು ತಮ್ಮ ಮನೆಯವರೊಡನೆ, ನನಗೆ ಒಂದು ಬೆಂಕಿ ಕಂಡಿದೆ, ನಾನು ಈಗಲೇ ಅಲ್ಲಿಂದೇನಾದರೂ ಸುದ್ದಿ ತರುತ್ತೇನೆ, ಇಲ್ಲವೇ ನೀವು ಚಳಿಕಾಯಿಸಿಕೊಳ್ಳುವಂತಾಗಲು ಕೆಂಡವನ್ನಾದರೂ ಹೆಕ್ಕಿ ತರುತ್ತೇನೆ ಎಂದು ಹೇಳಿದ ಸಂದರ್ಭವನ್ನು ಇವರಿಗೆ ತಿಳಿಸಿರಿ. ಫಲಮ್ಮ ಜಾಅಹ ನೂದಿಯ ಅಂಬೂರಿಕ ಮನ್ ಫಿನ್ನಾರಿ ವಮನ್ ಹೌಲಹ ವಸುಬ್ಹಾನಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಿ ತಲುಪಿದಾಗ ಹೀಗೆ ಕರೆ ಕೇಳಿಸಿತು, ಈ ಬೆಂಕಿಯಲ್ಲಿ ಇರುವವನು ಮತ್ತು ಇದರ ಪರಿಸರದಲ್ಲಿರುವವನು ಸುಮಂಗಲನು ಮತ್ತು ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನು ಪರಮ ಪಾವನನು. ಯಾ ಮೂಸಾ ಇನ್ನಹು ಅನಲ್ಲಾಹುಲ್ ಅಜೀಜುಲ್ ಹಕೀಂ. ಮೂಸಾ, ಇದು ನಾನು, ಮಹಾಪ್ರಬಲನು ಧೀಮಂತನೂ ಆಗಿರುವ ಅಲ್ಲಾಹು. ವಅಲ್ಕಿ ಅಸಾಕ್ فَلَمَّا رَآهَا تَهْتَزُّ كَأَنَّهَا جَانٌّ وَلَّا مُدْبِرًا وَلَمْ يُعَقِّبْ يَا مُوسَى لَا تَخَفْ إِنِّي لَا يَخَافُ لَدَيَّ الْمُرْسَلُونَ. ನಿಮ್ಮ ಲಾಟಿಯನ್ನು ಎಸೆಯಿರಿ. ಲಾಟಿಯು ಹಾವಿನಂತೆ ತೆವಳುತ್ತಿರುವುದನ್ನು ಕಂಡೊಡನೆ ಮೂಸಾ ಬೆನ್ನು ತಿರುಗಿಸಿ ಓಟಕ್ಕಿದ್ದರು ಮತ್ತು ಹಿಂದೆ ತಿರುಗಿಯೂ ನೋಡಲಿಲ್ಲ. ಮೂಸಾ, ಹೆದರಬೇಡಿರಿ, ನನ್ನ ಸನ್ನಿಧಿಯಲ್ಲಿ ಸಂದೇಶವಾಹಕರು ಅಂಜುವುದಿಲ್ಲ. ಆದರೆ ಅಪರಾಧ ಮಾಡಿದವನ ಹೊರತು ಇನ್ನು ಅವನು ಕೆಡುಕಿನ ಬಳಿಕ ತನ್ನ ಕರ್ಮವನ್ನು ಒಳಿತಾಗಿ ಮಾರ್ಪಡಿಸಿಕೊಂಡರೆ ನಾನು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತೇನೆ. وَأَدْخِلْ يَدَكَ فِي جَيْبِكَ تَخْرُجْ بَيْضَاءَ مِنْ غَيْرِ سُوءٍ فِي تِسْعِ آيَاتٍ إِلَى فِرْعَوْنَ وَقَوْمِهِ إِنَّهُمْ كَانُوا قَوْمًا فَاسِقِينَ. ನಿಮ್ಮ ಕೈಯನ್ನು ನಿಮ್ಮ ಜೇಬಿನಲ್ಲಿ ಹಾಕಿರಿ, ಅದು ಯಾವ ತೊಂದರೆಯೂ ಇಲ್ಲದೆ ಪ್ರಕಾಶಿಸುತ್ತಾ ಹೊರಬರುವುದು. ಇವು ಫಿರ್ಔನ್ ಮತ್ತು ಅವನ ಜನಾಂಗದ ಕಡೆಗೆ ಕೊಂಡು ಹೋಗಲಿಕ್ಕಾಗಿರುವ 9 ನಿದರ್ಶನಗಳಲ್ಲಿ 2 ಆಗಿರುತ್ತದೆ. ಅವರು ಮಹಾ ದುಷ್ಕರ್ಮಿಗಳು. ನಮ್ಮ ಸುವ್ಯಕ್ತ ನಿದರ್ಶನಗಳು ಅವರ ಮುಂದೆ ಬಂದಾಗ ಅವರು ಇದು ಸ್ಪಷ್ಟ ಜಾದುವೆಂದು ಬಿಟ್ಟರು. ಅವರು ಸಂಪೂರ್ಣ ಅಕ್ರಮ ಹಾಗೂ ಅಹಂಕಾರದ ಮಾರ್ಗದಿಂದ ಆ ನಿದರ್ಶನಗಳನ್ನು ನಿಷೇಧಿಸಿದರು. ವಸ್ತುತಃ ಅವರ ಮನಸ್ಸುಗಳು ಅವನ್ನು ಒಪ್ಪಿಕೊಂಡಿದ್ದುವು. ಆ ಕಿಡಿಗೇಡಿಗಳ ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿರಿ. وَلَقَدْ آتَيْنَا دَاوُودَ وَسُلَيْمَانَ عِلْمًا وَقَالَ الْحَمْدُ لِلَّهِ الَّذِي فَضَّلَنَا عَلَى كَثِيرٍ مِنْ عِبَادِهِ الْمُؤْمِنِينَ. ಇನ್ನೊಂದೆಡೆ ನಾವು ದಾವೂದು ಮತ್ತು ಸುಲೈಮಾನರಿಗೆ ಜ್ಞಾನವಿತ್ತೆವು, ಅವರು ನಮಗೆ ಅನೇಕ ಸತ್ಯವಿಶ್ವಾಸಿ ದಾಸರ ಮೇಲೆ ಶ್ರೇಷ್ಠತೆಯನ್ನು ಪ್ರದಾನ ಮಾಡಿರುವ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದರು. وَوَرِثَ سُلَيْمَانُ دَاوُودَ وقال يا أيها الناس علمنا منطق الطير وأوتينا من كل شيء إن هذا لهو الفضل المبين. ಸುಲೈಮಾನರು ದಾವೂದರ ಉತ್ತರಾಧಿಕಾರಿಯಾದರು ಮತ್ತು ಅವರು, ಜನರೇ, ನಮಗೆ ಪಕ್ಷಿಗಳ ಮಾತುಗಳನ್ನು ಕಲಿಸಿಕೊಡಲಾಗಿದೆ ಮತ್ತು ನಮಗೆ ಎಲ್ಲ ತರದ ವಸ್ತುಗಳನ್ನು ಕೊಡಲಾಗಿದೆ, ನಿಶ್ಚಯವಾಗಿಯೂ ಇದು ಅಲ್ಲಾಹನ ಸುಸ್ಪಷ್ಟ ಅನುಗ್ರಹವಾಗಿದೆ ಎಂದರು. وحشر لسليمان جنوده من الجن والإنس والطير فهم يوزعون. سليمان ರಿಗಾಗಿ ಯಕ್ಷರ ಮಾನವ ಮತ್ತು ಪಕ್ಷಿಗಳ ಸೇನೆಗಳನ್ನು ಜಮಾಯಿಸಲಾಗಿತ್ತು, ಅವುಗಳನ್ನು ಸಂಪೂರ್ಣ ಶಿಸ್ತಿನೊಂದಿಗೆ ಇಡಲಾಗಿತ್ತು. ಹತ್ತ ಇದ ಅಸೌ ಅಲ ವಾದಿ ನಮ್ಲ ಕಾಲತ್ ನಮ್ಲತು ಯಾ ಅಯ್ಯುಹ ನಮ್ಲ قالت نملة يا أيها النمل ادخلوا مساكنكم لا يحطمنكم سليمان وجنوده وهم لا يشعرون. ಒಮ್ಮೆ ಸುಲೈಮಾನರು ಈ ಸೇನೆಯ ಜೊತೆ ಪ್ರಯಾಣಿಸುತ್ತಾ ಇವರೆಲ್ಲರೂ ಇರುವೆಗಳ ಕಣಿವೆಗೆ ತಲುಪಿದಾಗ ಒಂದು ಇರುವೆಯು, ಇರುವೆಗಳೇ ನಿಮ್ಮ ಬಿಲಗಳೊಳಗೆ ನುಗ್ಗಿಕೊಳ್ಳಿರಿ, ಸುಲೈಮಾನರು ಅವರ ಸೇನೆಗಳು ಅರಿಯದೆ ನಿಮ್ಮನ್ನು ತುಳಿದು ಬಿಡುವಂತಾಗದಿರಲಿ ಎಂದಿತು. ಫತಬಸ್ಸಮ ದಾಹಿಕಂ ಮಿನ್ ಕೌಲಿಹಾ ವಕಾಲ ರಬ್ಬಿ ಔಜಿಅನಿ ಅನ್ ಅಶ್ಕುರ ನಿಅಮತಕ ಅಲ್ಲತಿ ಅನ್ಅಮ್ತ ಅಲೈಯ ವಅಲಾ ವಾಲಿದೈ ವಅನ್ ಅಅಮಲ ಸಾಲಿಹಾನ್ ತರ್ದಾಹ್ ಸುಲೈಮಾನರು ಅದರ ಮಾತಿಗೆ ಮಂದಹಾಸ ಬೀರಿ ನಕ್ಕು ಬಿಟ್ಟರು ಮತ್ತು ಹೀಗೆಂದರು, ನನ್ನ ಪ್ರಭು, ನೀನು ನನ್ನ ಮೇಲೂ ನನ್ನ ಮಾತಾಪಿತರ ಮೇಲೂ ಮಾಡಿದಂತಹ ಉಪಕಾರಕ್ಕಾಗಿ ನಾನು ಕೃತಜ್ಞತೆ ತೋರಿಸುತ್ತಿರುವಂತೆಯೂ ನೀನು ಮೆಚ್ಚುವಂತಹ ಸತ್ಕರ್ಮವೆಸಗುವಂತೆಯೂ ನನ್ನನ್ನು ನಿಯಂತ್ರಿಸಿಡು, ನಿನ್ನ ಕೃಪೆಯಿಂದ ನನ್ನನ್ನು ನಿನ್ನ ಸಜ್ಜನ ದಾಸರಲ್ಲಿ ಸೇರಿಸು. وتفقد الطير فقال ما لي لا أرى الهدهد أم كان من الغائبين. ಇನ್ನೊಂದು ಸಂದರ್ಭದಲ್ಲಿ ಸುಲೈಮಾನರು ಪಕ್ಷಿಗಳ ಪರಿಶೀಲನೆ ನಡೆಸಿದರು ಮತ್ತು ಹೀಗೆಂದರು, ನನಗೆ ಆ ಹುದುಹುದು ಕಾಣುವುದಿಲ್ಲಬೇಕೆ, ಅದೆಲ್ಲಾದರೂ ಕಣ್ಮರೆಯಾಗಿದೆಯೇ? لَأُعَذِّبَنَّهُ عَذَابًا شَدِيدًا أَوْ لَأَذْبَحَنَّهُ أَوْ لَيَأْتِيَنِّي بِسُلْطَانٍ مُبِينٍ. ನಾನು ಅದಕ್ಕೆ ಕಠಿಣ ಶಿಕ್ಷೆ ಕೊಡುವೆನು, ಇಲ್ಲವೇ ಅದನ್ನು ಕೊಯ್ದು ಬಿಡುವೆನು, ಅನ್ಯಥಾ ಅದು ನನ್ನ ಮುಂದೆ ಸಮರ್ಪಕವಾದ ಕಾರಣ ಕೊಡಬೇಕಾದೀತು. فمكث غير بعيد فقال أحطت بما لم تحط به وجئتك من سبأ بنبأ يقين. ಸ್ವಲ್ಪ ಹೊತ್ತಿನಲ್ಲೇ ಅದು ಬಂದು ಹೀಗೆಂದಿತು, ನಾನು ತಮಗೆ ತಿಳಿಯದಿರುವಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ, ನಾನು ಸಭಾದಿಂದ ಖಾತರಿಯಾದ ಸುದ್ದಿ ತಂದಿದ್ದೇನೆ. إني وجدت امرأة تملكهم وأوتيت من كل شيء ولها عرش عظيم. ನಾನು ಅಲ್ಲಿ ಆ ಜನಾಂಗದ ಆಡಳಿತಗಾರಳಾಗಿರುವ ಓರ್ವ ಸ್ತ್ರೀಯನ್ನು ಕಂಡೆನು, ಅವಳಿಗೆ ಸಕಲ ಸಾಧನ ಸಾಮಗ್ರಿಗಳು ಒದಗಿಸಲ್ಪಟ್ಟಿವೆ ಮತ್ತು ಅವಳ ಸಿಂಹಾಸನವು ಅತ್ಯುತ್ಕೃಷ್ಟವಾಗಿದೆ. وجدتها وقومها يسجدون للشمس من دون الله وزين لهم الشيطان أعمالهم فصدهم عن السبيل فهم لا يهتدون. ಅವಳು ಅವಳ ಜನಾಂಗವು ಅಲ್ಲಾಹನ ಬದಲು ಸೂರ್ಯನಿಗೆ ಸಾಷ್ಟಾಂಗವೆರಗುವುದನ್ನು ನಾನು ಕಂಡೆನು, ಶೈತಾನನು ಅವರ ಪಾಲಿಗೆ ಅವರ ಕರ್ಮಗಳನ್ನು ಮನೋಹರಗೊಳಿಸಿಬಿಟ್ಟನು ಮತ್ತು ಅವರನ್ನು ನೇರ ಮಾರ್ಗದಿಂದ ತಡೆದು ಬಿಟ್ಟನು, ಆದುದರಿಂದ ಅವರು ಸನ್ಮಾರ್ಗವನ್ನು ಹೊಂದುವುದಿಲ್ಲ. ألا يسجدوا لله الذي يخرج الخبأ في السماوات والأرض ويعلم ما تخفون وما تعلنون. ಈ ಕಾರಣದಿಂದಲೇ ಅವರು ಆಕಾಶಗಳಲ್ಲೂ ಭೂಮಿಯಲ್ಲೂ ಅಡಗಿರುವ ವಸ್ತುಗಳನ್ನು ಹೊರತರುವ ಮತ್ತು ನೀವು ಬಚ್ಚಿಡುವುದನ್ನು ವ್ಯಕ್ತಪಡಿಸುವವುಗಳನ್ನು ಅರಿತಿರುವ ಅಲ್ಲಾಹನಿಗೆ ಸಾಷ್ಟಾಂಗವೆರಗುವುದಿಲ್ಲ. ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವ ರಬ್ಬುಲ್ ಅರ್ಶಿಲ್ ಅಜೀಮ್. ವಿಶ್ವಸಿಂಹಾಸನದ ಒಡೆಯನಾಗಿರುವ ಅಲ್ಲಾಹನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ. ಕಾಲ ಸನಂಬುರು ಅಸದಕ್ತ ಅಂ ಕುಂತ ಮಿನಲ್ ಕಾಜಿಬೀನ್. ಆಗ ಸುಲೈಮಾನರು ಹೀಗೆ ಹೇಳಿದರು, ನೀನು ನಿಜ ಹೇಳಿದೆಯೋ ಅಥವಾ ಸುಳ್ಳಾಡುವವರಲ್ಲಾಗಿರುವೆಯೋ ಎಂದು ಈಗಲೇ ನಾವು ಕಂಡುಕೊಳ್ಳುತ್ತೇವೆ. اذهب بكتابي هذا فألقه إليهم ثم تول عنهم فانظر ماذا يرجعون.